ಈ ದಿವಸ ಶ್ರೀಕೃಷ್ಣ ಸಂಧಾನ ಎನ್ನುವ ಪ್ರಸಂಗದಿಂದ ಆಯ್ದ ಕೆಲವು ಹಾಡುಗಳನ್ನು ಹಾಡಲಿಕ್ಕಿದ್ದಾರೆ. ಶ್ರೀಕೃಷ್ಣನನ್ನು ತಮ್ಮ ಪಕ್ಷಕ್ಕೆ ಸೇರಿಸಿಕೊಂಡ ಪಾಂಡವರು ಹಸ್ತಿನಾವತಿಗೆ ಸಂಧಾನವನ್ನು ಮಾಡಿ ಬರುವುದಕ್ಕಾಗಿ ಕಳಿಸುತ್ತಾರೆ. ಧನುಜಾರಿ ದ್ರೌಪದಿಯ ಸೈ ಬಿಡಿಯಲನ್ನೇ ಗೌ ಮಣಿಮಯವರು ತಮಂ ದಾರುಕಂ ತರಲು ದುರ್ಜನರೆಡೆಗೆ ಬೋಬುಜೆಂದು ಅಗಣಿತಾಯುಧವ ಸಾಧ್ಯಕ್ಕೆ ತುಂಬಿದೌ ರಥದೊಳು ಹೊರಟು ಬಂದಂತಹ ಶ್ರೀಹರಿಯು ನೇರವಾಗಿ ವಿದುರನ ಅರಮನೆಯತ್ತ ತೆರಳುವನು. ಶ್ರೀಹರಿಯನ್ನು ಕಂಡು ಭಾವಪರವಶನಾಗಿ ವಿದುರನು ನೋಡಿದಂ ಕಣ್ಣನಿಯೇ ಚಿನ್ಮಯನ ಮೂರ್ತಿಯೋ ನೋಡಿದಂ ಕಣ್ಣನಿಯೇ ಚಿನ್ಮಯನ ಮೂರ್ತಿಯೋ ಮಾಡಿದಂ ಬಗಳ ಸಂಸ್ತುತಿಗಳು ಬಿರಿದು ಕೊಂಡಾಡಿದಂ ತನಗೆ ಲಕ್ಷ್ಮೀ ರಮಣ ದಯವಾದನೆನು ತಲ ವಿದುರನಂದು ಶ್ರೀಹರಿಯನ್ನು ಕಂಡ ವಿದುರ ಭಕ್ತಿಭಾವದಿಂದ ಮೈಮರೆಯುವನು. ಅವರಿಬ್ಬರ ಸಂಭಾಷಣೆಯ ಪದ್ಯಗಳು ನಿನ್ನ ಭಕ್ತಿಗೆ ಮೆಚ್ಚಿದೆನು ಎನಗಿನ್ನು ತೀರದು ನಿನ್ನ ಪುಗಳಿಗೆ ಅನ್ನ ಪಾನಗಳಿಲ್ಲದೆ ಬಳಲಿರ್ಬೇನಾಯಂದಾಗ ಅನ್ನಪಾನಗಳಿಲ್ಲದೆ ಬಳಲಿರ್ಬೇನಾಯಂದಾಗ ಧನ್ಯನಾದೆನು ದೇವ ಚಿತ್ತೈದು ಎನ್ನು ತಲೆ ಕರೆದೊಯ್ದು ಭವನಗೆ ಬಣ್ಣಿದ ಅಚ್ಯುತನ ವರ ಮಹಿಮೆಗಳ ಎಂದ ಹೀಗಾಗಿ ಅಂದು ವಿದುರನ ಅರಮನೆಯಲ್ಲಿ ವಿಶ್ರಾಂತಿಯನ್ನು ಪಡೆದುಕೊಂಡು ಮರುದಿವಸ ಬೆಳಿಗ್ಗೆ ಕೌರವನ ಕಡೆಯಿಂದ ಸೂಚನೆಯು ಬಂದು ಆ ಕಡೆಗೆ ತೆರಳುವರು. ಘನಮದೋನ್ಮತದಿಂದ ಕುಳಿತಿಗೆ ಬಣಗು ರಾಯನ ಗರ್ವ ಇಳಿದುವೆ ಏನು ತಾಲೂಕಿದ ಸಿರಿ ಚರಣದ ಅಂಗಿನಿಯಲ್ಲಿ ಅವನಿಯನು ಜನಪಜೇಳಿಳ ಮಗು ಚಲಂದ ಜನ ಅಣುಗ ಸಿಂಹ ಜನವು ಸಗ ಕೃಷ್ಣನ ಪದಾಬ್ಜದಿ ಕೆಳದಿರಲು ಕಂಡು ತಂದ ಅಸುರಾರಿಗೆ ಬಾವಗಣಿಂತಗೆ ಮರಿಯಾದೆಯನ್ನು ನಿರೀಕ್ಷಿಸುತ್ತಾ ಮದೋನ್ಮತ್ತನಾಗಿ ಕುಳಿತಿರುವ ಕೌರವನನ್ನು ಕೆಳಬೀಳಿಸುವ ಉದ್ದೇಶದಿಂದ ತನ್ನ ಕಾಲ ಹೆಬ್ಬೆರಳಿನಿಂದ ಭೂಮಿಗೆ ಒತ್ತುವ ಮೂಲಕ ಕೆಳಗೆ ಉರುಳಿಸುತ್ತಾನೆ. ನಂತರ ಶ್ರೀಹರಿಯು ಈ ರೀತಿಯಾಗಿ ಕೆಣಗುತ್ತಾನೆ. ಭಾರತ ತಲೆಗೇರಿದ ಕೌರವನು ಹೀಗೆ ಬೊಬ್ಬೆರಿತಾನೆ. ಯಾ ಭೋಜನ ಉಳಿದು ಮಗಳ ತೊದ್ದಿನ ಮಗನ ಮನೆಯಲ್ಲಿ ಎಂದು ವಿದುರನನ್ನು ಹೀಯಾಳಿಸಿದಾಗ ವಿದುರನು ಸಿಟ್ಟಿನಿಂದ ಹೀಗೆ ಅನ್ನುವನು. ಕೈಯಲ್ಲಿದ್ದ ಬಿಲ್ಲನ್ನು ಮುರಿದು ಹೊರನಡೆಯುವನು. ಶ್ರೀಹರಿಯು ಕೌರವನನ್ನು ಉಪದೇಶಿಸುತ್ತಾನೆ. ಅವರಿಬ್ಬರ ಸಂಭಾಷಣೆ ಪದ್ಯಗಳು. ಕೊನೆಯಲ್ಲಿ ಮಂಗಳ ಪದ Thank you. ಇದುವರೆಗೆ ಶ್ರೀಕೃಷ್ಣ ಸಂಧಾನ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ಎಂ ನಾರಾಯಣ ಮಾಟೆ ಅಡೂರು, ಮದ್ದಳೆ ಬಾಲಕೃಷ್ಣ ಬೊಮ್ಮಾರು, ಚೆಂಡೆ ಶಿವರಾಮ ಭಟ್ ಅಂಬೆಮ್ಮುಲೆ, ಚಕ್ರತಾಳ ಗೋಪಾಲ ಮಾಟೆ, ನಿರೂಪಣೆ ಅಶ್ವಿನಿ ರಾಜೇಶ್ ಮಂಗಳೂರು. ಎಂ ನಾರಾಯಣ ಮಾಟೆ ಅಡೂರು ಹಾಗೂ ಸಂಗಡಿಗರಿಂದ ಶ್ರೀಕೃಷ್ಣ ಸಂಧಾನ ಯಕ್ಷಗಾನ ಪ್ರಸಂಗದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಈಗ ಎಸ್ ಜಾನಕಿಯವರು ಹಾಡಿದ ಭಕ್ತಿಗೀತೆಗಳನ್ನು ಕೇಳೋಣ. ಅಸುರ ಮೂಕನ ಕೊಂದು. ಸುದೆಯಲ್ಲಿ ನೀ ಬಂದು ನೆಲೆಗೊಂಡೆಯ ಕೊಲ್ಲೂರ ಮಾತೆ ದೇವಿ ಲಲಿತೆ, ಕೊಲ್ಲೂರ ಮಾತೆ ದೇವಿ ಲಲಿತೆ, ಮೂಕಾಂಬಿಕೆ ಜಗದಂಬಿಕೆ, ಮೂಕಾಂಬಿಕೆ ಜಗದಂಬಿಕೆ. ಅಸುರ ಸುದೆಯಲ್ಲಿ ನೀ ಬಂದು ನೆಲೆಗೊಂಡೆಯ ಕೊಲ್ಲೂರ ಮಾತೆ ದೇವಿ ಲಲಿತೆ, ಕೊಲ್ಲೂರ ಮಾತೆ ದೇವಿ ಲಲಿತೆ, ಮೂಕಾಂಬಿಕೆ ಜಗದಂಬಿಕೆ, ಮೂಕಾಂಬಿಕೆ ಜಗದಂಬಿಕೆ. Thank you. ಪೀಠದಲ್ಲಿ ಶೋಭಿಸುವ ತಾಯೇ, ಮೂಕಾಂಬಿಕೆ ಸೌಪರ್ಣಿಕ ತಟದಲ್ಲಿ ಕೊಡಜಾದ್ರಿ ಪೀಠದಲ್ಲಿ ಶೋಭಿಸುವ ತಾಯೇ, ಮೂಕಾಂಬಿಕೆ ಶರಣು ಶರಣೆಂದು ಮೊರೆ ಹೊತ್ತ ಭಕ್ತರನ್ನು, ಶರಣು ಶರಣೆಂದು ಮೊರೆ ಹೊತ್ತ ಭಕ್ತರನ್ನು, ಭರದಿಂದ ಪೊರೆಯಲು ಇಳಿದೆಯಾದರೆಗೆ ನೀ, ಭರದಿಂದ ಪೊರೆಯಲು ಇಳಿದೆಯಾದರೆಗೆ ನೀ, ಅಸುರಾಮೂಕನ ಕೊಂದು ಆಯಾಸವಾಯ್ತೆಂದು ವಸುಧೆಯಲ್ಲಿ ನೀ ಬಂದು ನೆಲೆಗೊಂಡೆಯ. ಕೊಲ್ಲೂರ ಮಾತೇ ದೇವಿ ಲಲಿತೆ, ಕೊಲ್ಲೂರ ಮಾತೇ ದೇವಿ ಲಲಿತೆ, ಮೂಕಾಂಬಿಕೆ ಜಗದಂಬಿಕೆ, ಮೂಕಾಂಬಿಕೆ ಜಗದಂಬಿಕೆ, ಅಸುರ ವಸುಧೆಯಲ್ಲಿ ನೀ ಬಂದು ನೆಲೆಗೊಂಡೆಯ. ಕೊಲ್ಲೂರ ಮಾತೇ ದೇವಿ ಲಲಿತೆ, ಕೊಲ್ಲೂರ ಮಾತೇ ದೇವಿ ಲಲಿತೆ, ಮೂಕಾಂಬಿಕೆ ಜಗದಂಬಿಕೆ, ಮೂಕಾಂಬಿಕೆ ಜಗದಂಬಿಕೆ. ಸಾಮಗಾನ ಕೋವಿದೆ. ಶೃಂಗಪುರದಿ ನೆಲೆಸಿನಿ